ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಮಣ್ಣು ಪರೀಕ್ಷೆ ಕುರಿತು ಡಾಕ್ಟರ್ ಯೋಗೇಶಪ್ಪ ಎಚ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ಕೃಷಿ ಗೀತೆಗಳನ್ನು ಆಲಿಸುವಿರಿ. अरे सुरेश भाई, ये तुम्हारे चेहरे पर किसने खिलाई मुस्कान और कहां से मिला ये सब सामान? मत पूछो भाई, कमाल का है ये कृषि कल्याण अभियान, जहां किसानों को मिल रहा है तकनीकी ज्ञान और समृद्धि का सामान. अरे वाह! जी हां किसान भाइयों और बहनों, देश के सभी आकांक्षी जिले और प्रत्येक जिले के 25 गांवों में जोर शोर से चल रहा है कृषि कल्याण अभियान. यहां किसानों को मिल रहे हैं सॉइल हेल्थ कार्ड, दलहनों और तिलहनों की सुधरी किस्मों के बीज के मिनी किट्स और बागवानी फसलों की पौध. प्रत्येक गांव में 20 नडेड पेट्स, पशुओं के टीकाकरण और कृत्रिम गर्भाधान की सुविधा, केवी के द्वारा प्रशिक्षण, सूक्ष्म सिंचाई विधियों की जानकारी, साथ ही एकीकृत खेती पर प्रदर्शन और प्रत्येक गांव में कृषि यंत्रों का वितरण भी. कृषि कल्याण अभियान 1 जून से 31 जुलाई 2018. कृषि कल्याण अभियान, हमारा वादा समृद्ध किसान. कृषि एवं किसान कल्याण मंत्रालय, भारत सरकार. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧವರು, ಈಗ ಕೇಳಿ ಮಣ್ಣು ಪರೀಕ್ಷೆ ಕುರಿತು ಡಾಕ್ಟರ್ ಯೋಗೇಶಪ್ಪ ಎಚ್ ಅವರೊಂದಿಗಿನ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಮುಂದಾಬಾದಿನ ತೋಟಗಾರಿಕಾ ಕಾಲೇಜಿನಲ್ಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಯೋಗೀಶಪ್ಪ ಎಚ್ ಅವರಿದ್ದಾರೆ. ಅವರಿವತ್ತು ಮಣ್ಣು ಪರೀಕ್ಷೆ ಮತ್ತು ಸಮಸ್ಯಾತ್ಮಕ ಮಣ್ಣುಗಳು ಅಂದರೆ ಏನು, ಅವುಗಳ ನಿರ್ವಹಣೆ ಹೇಗೆ ಮತ್ತು ಮಣ್ಣು ಪರೀಕ್ಷೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ನೀಡಲಿದ್ದಾರೆ. ಡಾಕ್ಟರ್ ಯೋಗೀಶಪ್ಪ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರಗಳು. ಈ ಮಣ್ಣು ಅನ್ನೋದು ಒಂದು ಸ್ವಾಭಾವಿಕ ಸಂಪನ್ಮೂಲ, ಅದರ ಗುಣಮಟ್ಟ, ಅದರಲ್ಲಿರುವ ಶಕ್ತಿ ಎಲ್ಲವನ್ನ ನಮ್ಮ ರೈತರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗತ್ತೆ. ಮಣ್ಣನ್ನು ನಾವು ನಿರ್ಲಕ್ಷ್ಯ ಮಾಡೋ ಹಂಗಿಲ್ಲ. ಇಂಥ ಸಂದರ್ಭದಲ್ಲಿ ಈ ಮಣ್ಣು ಪರೀಕ್ಷೆ ಯಾಕೆ ಮುಖ್ಯ ಅಂತೀರಿ ನೀವು? ಮಣ್ಣು ಒಂದು ಸ್ವಾಭಾವಿಕ ಸಂಪನ್ಮೂಲ. ಪ್ರಕೃತಿ ಮಾನವ ಕುಲಕ್ಕೆ ಒಂದು ಪಂಚಭೂತಗಳಲ್ಲಿ ಒಂದು ಮಣ್ಣಿನ ಒಂದು ಕೊಡುಗೆ, ಪ್ರಕೃತಿಯ ಒಂದು ಕೊಡುಗೆ ಬಹಳ ಅತ್ಯಮೂಲ್ಯವಾದದ್ದು. ಈ ಒಂದು ಮಣ್ಣನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ಉಳಿಸಿ ನಾವು ಸತ ಅಭಿವೃದ್ಧಿ ಹೊಂದು ನಮ್ಮ ಪೀಳಿಗೆಯು ನಮ್ಮ ಒಂದು ಅಭಿವೃದ್ಧಿಯ ಒಂದು ಪಥದಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಈ ಒಂದು ಸ್ವಾಭಾವಿಕ ಸಂಪನ್ಮೂಲವನ್ನು ಅವರಿಂದ ಬಳುವಳಿಯಾಗಿ ಪಡೆದಂಥ ಈ ಒಂದು ವಸ್ತುವನ್ನು ಅವರಿಗೆ ಹಾಳಾಗದೇ ರೀತಿಯಲ್ಲಿ ಬಿಟ್ಟು ಹೋಗುವುದಕ್ಕೆ ಒಂದು ಮಣ್ಣಿನ ಪರೀಕ್ಷೆ ಅನುಕೂಲ ಆಗಿದೆ. ಹಾಗೆಯೇ ಈ ಒಂದು ನಮ್ಮ ಭಾರತ ಸರ್ಕಾರ ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸೋಕ್ಕೆ ಮುಂದಿನ ಯೋಜನೆಗಳಲ್ಲಿ ಅವರ ಆದಾಯಗಳನ್ನು ದ್ವಿಗುಣಗೊಳಿಸೋದು ಒಂದು ಬಹುಮುಖ್ಯ ಕಾರ್ಯಕ್ರಮವಾಗಿದೆ. ಅದರಲ್ಲಿ ಮಣ್ಣು ಪರೀಕ್ಷೆ ಒಂದು ಮುಖ್ಯವಾದ ಅಂಶ. ಏಕೆಂದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳಿಗೆ ಸೂಕ್ತ ರೀತಿಯಲ್ಲಿ ಮತ್ತು ಸೂಕ್ತ ಗೊಬ್ಬರಗಳನ್ನು ಪೋಷಕಾಂಶಗಳಾಗಿ ಒದಗಿಸೋಕ್ಕೆ ಮಣ್ಣಿನ ಆಧಾರದ ಮೇಲೆ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ಒಂದು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು. ಹಾಗೆಯೇ ಸ್ವಾಭಾವಿಕ ಸಂಪನ್ಮೂಲದ ಮಣ್ಣಿನ ಒಂದು ಫಲವತ್ತತೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸಿ ಸುಸ್ಥಿರ ಕೃಷಿಯನ್ನು ಶಾಶ್ವತವಾಗಿ ಕಾಪಾಡಿಕೊಂಡು ಹೋಗಲು ಅನುಕೂಲವಾಗಿದೆ. ಯೋಗೀಶಪ್ಪ ಅವರೇ, ಈ ಮಣ್ಣು ಪರೀಕ್ಷೆಯ ವಿಧಾನಗಳು ಯಾವ್ಯಾವ ಅಂತ್ರಿ? ಯಾವ ರೀತಿ ಮಣ್ಣು ಪರೀಕ್ಷೆ ಮಾಡಲಾಗತ್ತೆ? ಮಣ್ಣು ಪರೀಕ್ಷೆಯಲ್ಲಿ ಬಹುಮುಖ್ಯವಾಗಿ ಮೂರು ವಿಧಾನಗಳು. ಒಂದು, ಮೊದಲನೆಯದಾಗಿ ಮಣ್ಣು ಮಾದರಿಯನ್ನು ಸಂಗ್ರಹಿಸಿಕೊಳ್ಳುವುದು, ಅದು ರೈತರ ಒಂದು ಜವಾಬ್ದಾರಿ, ತುಂಬ ಮುಖ್ಯವಾಗಿರುತ್ತದೆ. ಏಕೆಂದರೆ ಪ್ರಯೋಗಶಾಲೆಗೆ ಮಣ್ಣನ್ನು ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಸಂಗ್ರಹಿಸಿಕೊಂಡು ಪ್ರಯೋಗಶಾಲೆಗೆ ತರಬೇಕು. ಅಲ್ಲಿ ಆಗ್ತಕ್ಕಂಥ ಒಂದು ಪ್ರಯೋಗಶಾಲೆಯಲ್ಲಿ ವಿಶ್ಲೇಷಣೆಗೂ ಮಣ್ಣಿನಲ್ಲಿ ಇರತಕ್ಕಂಥ ಗುಣಧರ್ಮಗಳಿಗೂ ತುಂಬ ವ್ಯತ್ಯಾಸ ಕಂಡು ಬರುತ್ತದೆ. ಹಾಗಾಗಿ ಮಣ್ಣು ಮಾದರಿಯನ್ನು ಸಂಗ್ರಹಿಸುವುದು ಮತ್ತು ಪ್ರಯೋಗಾಲಯದಲ್ಲಿ ಮಣ್ಣಿನ ವಿಶ್ಲೇಷಣೆ ಮಾಡುವುದು, ಮತ್ತು ಮೂರನೆಯದು ವಿಶ್ಲೇಷಣೆ ಮಾಡಿದ ನಂತರ ಒಂದು ಬೆಳೆಗಳಿಗೆ ಸೂಕ್ತ ಗೊಬ್ಬರಗಳನ್ನು ಸೂಕ್ತ ಪ್ರಮಾಣದಲ್ಲಿ ಒದಗಿಸುವುದು. ಈ ಒಂದು ಮೂರು ಬಹುಮುಖ್ಯವಾದ ಒಂದು ವಿಧಾನಗಳಾಗಿದ್ದಾವೆ. ಈ ಮಣ್ಣು ಪರೀಕ್ಷೆಯಲ್ಲಿ ಅನುಸರಿಸಬೇಕಾದ ಅಂಶಗಳು ಯಾವ್ಯಾವ ಅಂತೀರಿ ನೀವು? ಈ ಒಂದು ಮಣ್ಣು ಪರೀಕ್ಷೆಯಲ್ಲಿ ಅನುಸರಿಸಬೇಕಾದ ಅಂಶಗಳು, ಮೊದಲಿಗೆ ಮಣ್ಣು ಮಾದರಿಯನ್ನು ತೆಗೆಯಬೇಕಾದರೆ ಮೊದಲಿಗೆ ಮಣ್ಣು ತುಂಬ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಪನ್ಮೂಲ. ಒಂದು 100 meter ಅಥವಾ 1 kilometer ಅಥವಾ ಒಂದು ಪಕ್ಕದ ಹೊಲದಕ್ಕೂ ಇನ್ನೊಂದು ಹೊಲದಕ್ಕೂ ತುಂಬ ವ್ಯತ್ಯಾಸ ಕಂಡು ಬರುತ್ತೆ. ಇಳಿಜಾರು ಪ್ರದೇಶ, ಮೇಲ್ಮೈ ಲಕ್ಷಣಗಳು, ಬೆಳೆವಾರು, ಒಂದು ಹವಾಮಾನ ವೈಪರೀತ್ಯ ಚೇಂಜ್ ಆಗೋದ್ರಿಂದ, ಹಾಗಾಗಿ ಮಣ್ಣು ಮಾದರಿ ಸಂಗ್ರಹಿಸಿಕಿನ ಮೊದಲು ಆ ಒಂದು ಜಮೀನಿನಲ್ಲಿ ಓಡಾಡಿ ಆ ಒಂದು ಮಣ್ಣಿನ ಒಂದು ವಾತಾವರಣವನ್ನು ಫಸ್ಟು ನಾವು ಅರಿತುಕೊಳ್ಳಬೇಕು. ಆ ನಂತರ ವಿಂಗಡಣೆ, ಒಂದು ಸಮತೋಲನ ಆಗಿ ಅಥವಾ ಯೂನಿಫಾರಂ ಆಗಿರತಕ್ಕಂಥ ಒಂದು ಜಾಗಗಳನ್ನ ಗುರುತಿಸ್ಕೊಳ್ಬೇಕಾಗುತ್ತೆ. 1 acre ಅಥವಾ 1/2 acre ಮಣ್ಣಿನ ಕಲ್ಲರ್ ಅಂದರೆ ಮಣ್ಣಿನ ಬಣ್ಣದ ಆಧಾರದ ಮೇಲೂ ಸದಾ ಮಣ್ಣಿನ ಫಲವತ್ತತೆ ಚೇಂಜ್ ಆಗ್ತೈತಿ. ಆನಂತರ ಬೆಳೆವಾರು, ಎಲ್ಲ ಬೆಳೆಗಳಿಗೂ ಒಂದೇ ರೀತಿಯಾದಂತಹ ಒಂದು ಗೊಬ್ಬರಗಳಾಗಲಿ, ಬೇಸಾಯ ಕ್ರಮಗಳಾಗಲಿ, ಕಳೆ ನಿರ್ವಹಣೆ ಆಗಲಿ ಒಂದೇ ರೀತಿಯಾಗಿ ಅನುಸರಿಸೋಕ್ಕಾಗೋದಿಲ್ಲ. ಹಾಗಾಗಿ ಮ್ಯಾನೇಜ್ಮೆಂಟ್ ಏನು ಹೇಳ್ತೀವಿ, ನೀರಾವರಿ ಆಗಿರ್ಬೋದು, ಒಣ ಭೂಮಿ ಆಗಿರ್ಬೋದು, ಈ ಒಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಒಂದು ಯೂನಿಫಾರಂ ಆದ ಅಂತ ಒಂದು ತಾಕುಗಳನ್ನು ನಾವು ಸಪ್ರೇಟಾಗಿ ಬೇರ್ಪಡಿಸ್ಬೇಕಂತೆ. ಆ ಒಂದು ಯೂನಿಫಾರಂ ಆದಂಥ ತಾಕುಗಳಲ್ಲಿ 1 acre 8-10 ಉಪಮಾದರಿಗಳನ್ನು ತೆಗೆಯೋದಕ್ಕೆ ಜಾಗಗಳನ್ನು ಗುರುತಿಸ್ಬೇಕು. 8-10 ಜಾಗಗಳನ್ನು ಗುರುತಿಸಿದ ನಂತರ ನಾವು ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ, ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆಯಲ್ಲಿ ಈಗ ಬೇರುಗಳು ಎಷ್ಟು ಮಣ್ಣಿನ ಆಳಕ್ಕೆ ಎಷ್ಟು ಆಳವಾಗಿ ಹೋಗ್ತವೆ ಅದರ ಒಂದು ಆಧಾರದ ಮೇಲೆ, ಈಗ ಕೃಷಿ ಬೆಳೆ ಆದಂಥ ಭತ್ತ, ಜೋಳ, ನೆಲಗಡಲೆ ಈ ಥರದವರಲ್ಲಿ ಒಂದು 15-20 cm ಆಳ, ಅದೇ ತೋಟಗಾರಿಕೆ ಬೆಳೆ ಅಂಥ ಮಾವು, ತೆಂಗು ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಒಂದು 25-30 cm ಆಳದವರೆಗೆ ಒಂದು ವಿ ಆಕಾರದಲ್ಲಿ ನಾವು ಗುಂಡಿಯನ್ನು ತೆಗಿಬೇಕಾಗತ್ತೆ. ಒಂದು ವಿ ಆಕಾರದಲ್ಲಿ ತೆಗೆದ ನಂತರ ಎರಡೂ ಬದಿ ಸೈಡಿನ ಒಂದು ಮಣ್ಣನ್ನು ಮೇಲ್ಪದರದಿಂದ ನಾವು ಎಷ್ಟು ಆಳ ತೆಗೆದಿರ್ತೀವಿ ಅಲ್ಲಿವರೆಗೂ ನಾವು ಮಣ್ಣನ್ನು ಸಂಗ್ರಹಿಸಬೇಕಾಗತ್ತೆ. ಏಕೆಂದರೆ ಬೇರು ಮೇಲ್ಪದರದಲ್ಲಿ, ಮಧ್ಯಭಾಗದಲ್ಲಿ ಮತ್ತು ಕೆಳಪದರದಲ್ಲಿ ಎಲ್ಲ ಕಡೆಗೂ ಹರಡಿಕೊಂಡಿರೋದ್ರಿಂದ ನಾವು ಮಣ್ಣು ಮಾದರಿಯನ್ನು ಯೂನಿಫಾರ್ಮ್ ಆಗಿ ಎಲ್ಲ ಒಂದು ಜಾಗವನ್ನು ಪ್ರದರ್ಶಿಸುವ ಹಾಗೆ ಸಂಗ್ರಹಿಸಿಕೊಳ್ಳಬೇಕಾಗತ್ತೆ. ಆ ಒಂದು ಸಂಗ್ರಹಿಸಿದ ನಂತರ ಎಲ್ಲ ಉಪಮಾದರಿಗಳನ್ನು ಒಟ್ಟುಗೂಡಿಸಿ ಸುಮಾರು 1 acre 7-8 kg ಮಣ್ಣಾಗುತ್ತೆ. ಆ ಒಂದು ಮಣ್ಣನ್ನು ಒಂದು ಸ್ವಚ್ಛವಾಗಿರತಕ್ಕಂಥ ಒಂದು ಬಟ್ಟೆ ಮೇಲೆ ಅಥವಾ ಒಂದು ಬಂಡೆ ಆಗಿರ್ಬೋದು ಹೊಲದಲ್ಲಿ, ಅದರ ಮೇಲೆ ಹರಡಿಬಿಟ್ಟು ಕಲ್ಲು, ಕಸ ಕಡ್ಡಿ, ತ್ಯಾಜ್ಯ ವಸ್ತುಗಳು ಏನಾದ್ರು ಕಂಡು ಬಂದರೆ ಅದನ್ನು ಆರಿಸಿ ತೆಗೆದುಹಾಕ್ಬೇಕಾಗತ್ತೆ. ಆನಂತರ ಮಿಶ್ರಣ ಮಾಡಬೇಕಾಗತ್ತೆ. ಮಿಶ್ರಣ ಮಾಡಿ ಒಂದು ಸುರ್ತಾಕಾರವಾಗಿ ಮಣ್ಣನ್ನು ಆ ಬಂಡೆ ಮೇಲೆ ಹರಳಿ ಅಥವಾ ಒಳ್ಳೆಯ ಹಾಳೆ ಮೇಲೆ, ಪ್ಲಾಸ್ಟಿಕ್ ಹಾಳೆ ಆಗಿರ್ಬೋದು ಅಥವಾ ಶುಭ್ರವಾದ ಬಟ್ಟೆ ಆಗಿರ್ಬೋದು, ಕಾಟನ್ ಬಟ್ಟೆ, ಅದರ ಮೇಲೆ ಹರಡಿಬಿಟ್ಟು 4 ಭಾಗಗಳಾಗಿ ವಿಂಗಡಿಸಬೇಕಾಗುತ್ತೆ. 4 ಭಾಗಗಳಾಗಿ ವಿಂಗಡಿಸಿದ ನಂತರ ಒಂದು ಆಪೋಸಿಟ್ ಇರತಕ್ಕಂಥ ತದ್ವಿರಾಗಿ ಇರತಕ್ಕಂಥ 2 ಭಾಗಗಳನ್ನು ತಿರಸ್ಕರಿಸಿ ಇನ್ನು ಉಳಿದ 2 ಭಾಗಗಳನ್ನು ಮತ್ತೆ ಒಟ್ಟುಗೂಡಿಸಿ ಮತ್ತೆ ಮಿಶ್ರಣ ಮಾಡಬೇಕಾಗುತ್ತೆ. ಮಿಶ್ರಣ ಮಾಡಿದ ನಂತರ ಇದೇ ರೀತಿಯಾಗಿ ಪುನರಾವರ್ತಿಸುತ್ತಾ 1/2 kg ಮಣ್ಣು ಬರುವವರೆಗೆ ನಾವು ಅದನ್ನು ಈ ಒಂದು ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಈ ಒಂದು ಅರ್ಧ ಕೆ ಜಿಯಷ್ಟು ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಚೆನ್ನಾಗಿ ಇರತಕ್ಕಂಥ ಹೊಸ ಪ್ಲಾಸ್ಟಿಕ್ ಕವರ್ ಅಥವಾ ಕಾಟನ್ ಕ್ಲಾತ್ನಲ್ಲಿ ಅದನ್ನು ಮಣ್ಣನ್ನು ಸಂಗ್ರಹಿಸಿ ಆ ಕೂಡಲೇ ಮಣ್ಣು ಮಾದರಿ ತೆಗೆದಂಥ ದಿನಾಂಕ, ರೈತರ ಹೆಸರು, ಯಾವ ಒಂದು ಬೆಳೆ ಬೆಳೆದಿದ್ದವು, ಆನಂತರ ಬೇಸಾಯ ಕ್ರಮಗಳನ್ನು ಕೈಗೊಂಡಿದ್ದು, ನೀರಾವರಿನೋ ಅಥವಾ ಕುಷ್ಕಿನೋ ಅಥವಾ ಯಾವ್ಯಾವ ಗೊಬ್ಬರಗಳ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ದು ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದು ಅಥವಾ ಕೊಟ್ಟಿಗೆ ಗೊಬ್ಬರನ ಎಷ್ಟು ವರ್ಷಕ್ಕೊಂದ್ಸತಿ ಕೊಡ್ತಾ ಬಂದಿದ್ದೀವಿ, ಈ ಒಂದು ಅಂಶಗಳು ಉಳ್ಳಂಥ ಒಂದು ಮಾಹಿತಿ ಚೀಟಿಯನ್ನು ಚೀಲದ ಒಳಗೆ ಇಟ್ಟು ಅಥವಾ ಚೀಲದ ಮಣ್ಣು ತೇವಾಂಶ ಇದ್ದರೆ ಮತ್ತು ಚೀಲದ ಹೊರಗೂ ಒಂದು ಒಂದು ರಬ್ಬರ್ ಯೂಸ್ ಮಾಡಿಕೊಂಡು ಅದನ್ನ ಮೇಲೆ ಕಟ್ಟಬೇಕಾಗತ್ತೆ ಆ ಒಂದು ಮಣ್ಣಿನ ಚೀಲದ ಜೊತೆಗೆ. ಆ ನಂತರ ಅದನ್ನು ಪ್ರಯೋಗಶಾಲೆಗೆ ತಂದು ಕೊಡಬೇಕಾಗತ್ತೆ ರೈತ ಬಾಂಧವರು. ಇದು ಮೊದಲನೇ ವಿಧಾನ, ಫಸ್ಟ್ನೇ ಸ್ಟೆಪ್ ಆಗಿರತಕ್ಕಂಥದ್ದು. ಈ ಎಲ್ಲ ವಿಧಾನಗಳನ್ನು ಅನುಸರಿಸಿ ಮಣ್ಣಿನ ಪರೀಕ್ಷೆ ನಡೆಸಲಾಗತ್ತೆ. ಪರೀಕ್ಷೆ ನಡೆಸಿ ಒಂದು ವಿಶ್ಲೇಷಣಾ ಪತ್ರವನ್ನು ಸೃಷ್ಟಿ ಮಾಡಲಾಗತ್ತೆ. ಈ ಮಣ್ಣಿನ ವಿಶ್ಲೇಷಣೆಗೆ ಎಷ್ಟು ಮಹತ್ವ ಇದೆ ಅಂತೀರಿ ನೀವು? ಈ ಒಂದು ಮಣ್ಣಿನ ವಿಶ್ಲೇಷಣೆಗಿಂತ ಮೊದಲು ಮಣ್ಣು ಮಾದರಿ ತೆಗೆಯಬೇಕಾದರೆ ಅನುಸರಿಸಬೇಕಾದ ಕ್ರಮಗಳು ಅಂತಂದರೆ, ಮೊದಲು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕೊಡುವ ಮುಂಚೆ ಮಣ್ಣಿನ ಮಾದರಿನ ಸಂಗ್ರಹಿಸಬೇಕು ಮತ್ತು ಮಣ್ಣಿನಲ್ಲಿ ಹೆಚ್ಚಾಗಿ ತೇವಾಂಶ ಇದ್ದರೆ ನೆರಳಿನಲ್ಲಿ ಒಣಗಿಸಬೇಕು ನಮ್ಮ ರೈತ ಬಾಂಧವರು. ಏಕೆ ಅಂತಂದರೆ ಅದು ಸಾವಯವ ಅಂಶ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಸಾವಯವ ಅಂಶ ಆಕ್ಸಿಡೇಷನ್ ಆಗಿಬಿಟ್ಟು ವಾತಾವರಣದಾಗೆ ಸೇರಿಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಮಣ್ಣಿನ ಫಲವತ್ತತೆ ವಿಶ್ಲೇಷಣೆ ಮಾಡಿದಾಗ ಕಡಿಮೆ ತೋರಿಸೋ ಒಂದು ಸಾಧ್ಯತೆ ಹೆಚ್ಚಿರುತ್ತದೆ. ಆನಂತರ ಮಣ್ಣಿನ ಮಾದರಿಯನ್ನು ಗೊಬ್ಬರ ಹಾಕಿದ ಸ್ಥಳಗಳಲ್ಲಿ, ಬದುಗಳಲ್ಲಿ, ಬದುವಿನ ಪಕ್ಕ ಮತ್ತು ಹೊಲದಲ್ಲಿ ಅಡ್ಡ ಕಾಲುದಾರಿಗಳಿರ್ತವೆ. ಆನಂತರ ಕೊಟ್ಟಿಗೆ ಗೊಬ್ಬರ ಹರಡೋದಕ್ಕಿಂತ ಮೊದಲು ಒಂದಕ್ಕೆ ಗುಡ್ಡೆ ಹಾಕಿರ್ತೀವಿ, ಆನಂತರ ಅದನ್ನ ಹರಡ್ತೀವಿ ಒಂದು 15 ದಿವಸ ಅಥವಾ 20 ಡೇಸ್ ಬಿಟ್ಟು. ಆ ಒಂದು ಜಾಗದಲ್ಲಿ ಗೊಬ್ಬರದ ಅಂಶ ಚೆನ್ನಾಗಿ ಇರ್ಕೊಂಡಿರುತ್ತೆ, ಅದಕ್ಕೋಸ್ಕರ ನಾವು ಆ ಜಾಗಗಳನ್ನು ಸಂಗ್ರಹಿಸಬಾರ್ದು. ಆನಂತರ ಕಳೆ ಕಿತ್ತು ಒಂದು ಹತ್ರ ಗುಡ್ಡೆ ಹಾಕ್ಬಿಟ್ಟು ಅದನ್ನು ಬೆಂಕಿ ಹಾಕಿರ್ತಾರೆ ಅಥವಾ ಅಲ್ಲೇ ಕೊಳತು ಹೋಗಿರುತ್ತೆ, ಅಂಥ ಜಾಗಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆನಂತರ ಜಾಗಗಳನ್ನು ಗುರುತಿಸ್ಬೇಕಾದ್ರೆ ಇಳಿಜಾರಿಗೆ ಅಡ್ಡವಾಗಿ ನಾವು ತಾಕುಗಳನ್ನು ಗುರುತಿಸಬೇಕಾಗತ್ತೆ. ನೀರಾವರಿ ಅಥವಾ ಮಳೆ ಬಂದಾಗ ಮೆಕ್ಕಲು ಮಣ್ಣು, ಮೇಲು ಪದರದ ಮಣ್ಣು ಮೇಲಿನಿಂದ ಕೆಳಗೆ ಹರಿದು ಹೋಗಿ ಅಲ್ಲಿ ಕೆಳಭಾಗದಲ್ಲಿ ಫಲವತ್ತತೆ ಜಾಸ್ತಿ ಕಂಡುಬರುತ್ತದೆ. ಹಾಗಾಗಿ ಇಳಿಜಾರಿಗೆ ಅಡ್ಡಲಾಗಿ ಭಾಗಗಳನ್ನು ಗುರುತಿಸಬೇಕಾಗತ್ತೆ. ಈ ಒಂದು ಅಂಶಗಳನ್ನು ಇಟ್ಕೊಂಡು ನಾವು ಮಣ್ಣಿನ ಮಾದರಿನ ಸಂಗ್ರಹಿಸಿ ವಿಶ್ಲೇಷಣೆ ಮಾಡೋಕ್ಕೆ ತಂದುಕೊಡ್ಬೇಕಾಗತ್ತೆ. ಈ ಮಣ್ಣಿನ ವಿಶ್ಲೇಷಣೆ ಮಾಡಿದ ನಂತರ ಈ ಮಣ್ಣಿನಲ್ಲಿ ನೀವು ಗಮನಿಸಿದ ಅಂಶಗಳು ಅಥವಾ ಕೊರತೆಗಳನ್ನು ಸರಿದೂಗಿಸಲಿಕ್ಕೆ ನೀವು ಯಾವ್ಯಾವ ರೀತಿಯ ಅಂಶಗಳನ್ನು ನಮ್ಮ ರೈತರಿಗೆ ಸೂಚಿಸ್ತೀರಿ? ಈ ಮಣ್ಣಿನ ವಿಶ್ಲೇಷಣೆಯಲ್ಲಿ ಮಹತ್ವ ತುಂಬ ಬಹುಮುಖ್ಯವಾದ ಪಾತ್ರ ವಹಿಸ್ತದೆ. ಈ ಪ್ರಯೋಗಾಲಯಕ್ಕೆ ಒಂದು ಸಾರಿ ಮಣ್ಣನ್ನು ತಂದು ಕೊಟ್ಟ ನಂತರ ಅದನ್ನು ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಕಣಗಳು ಅಂತಂದರೆ ಒಂದೇ ಒಂದು ಬಳಸಿ, ಒಂದೆಯಲ್ಲಿ ರಂಧ್ರಗಳು 2 mm ಇರ್ತವೆ, ಆ 2 mm ಕಡಿಮೆ ಇರತಕ್ಕಂಥ ಮಣ್ಣಿನ ಕಣಗಳು ಮಣ್ಣು ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಕಲ್ಲು ಜರುಗಳು, ಅದನ್ನು ಮಣ್ಣು ಅಲ್ಲ. ಆ ಒಂದು ಇದನ್ನು ಉಪಯೋಗಿಸ್ಕೊಂಡು ರಸಸಾರ, ಲವಣಾಂಶಗಳು ಮತ್ತು ಪೋಷಕಾಂಶಗಳು, ಬಹುಮುಖ್ಯ ಪೋಷಕಾಂಶಗಳಾದಂಥ ಪ್ರಧಾನ ಪೋಷಕಾಂಶಗಳಾಗಿರ್ಬೋದು ಸಾರಜನಕ, ರಂಜಕ ಮತ್ತು ಪೊಟಾಷು, ಆನಂತರ ತದನಂತರದ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್, ಆನಂತರ ಲಘು ಪೋಷಕಾಂಶಗಳಾದ ತಾಮ್ರ, ಜಿಂಕ್, ಸತು ಮತ್ತು ಮ್ಯಾಂಗನೀಸು, ಇವ್ರ ಜೊತೆಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಲವಣಾಂಶಗಳು EC, ಇವನ್ನು ವಿಶ್ಲೇಷಿಸಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಇದರ ಆಧಾರದ ಮೇಲೆ ನಾವು ಮಣ್ಣಿನ ವಿಶ್ಲೇಷಣೆಯನ್ನು ರೈತರಿಗೆ ಒಂದು ಯಾವ ಒಂದು ಬೆಳೆಯನ್ನು ಮುಂದಿನ ಬೆಳೆಯಾಗಿ ಆರಿಸಿಕೊಂಡಿರ್ತಾರೆ ಅಥವಾ ಅನುಸರಿಸ್ತಾರೆ ಆ ಒಂದು ಇದರ ಮೇಲೆ ಒಂದು ನಾವು ಮಣ್ಣಿನ ಪ್ರಯೋಗಾಲಯದಲ್ಲಿ ರೈತರಿಗೆ ಸಮಗ್ರ ಮಾಹಿತಿಯನ್ನು ಕೊಡ್ತೀವಿ. ಈ ಒಂದು ಮಾಹಿತಿಯಲ್ಲಿ ಮಣ್ಣಿನ ರಸಸಾರ ಬಹುಮುಖ್ಯವಾದ್ದು. ಈ ಮಣ್ಣಿನ ರಸಸಾರ ಅಂತಂದರೆ ಆಮ್ಲೀಯ ಅಥವಾ ಕ್ಷಾರ ಒಂದು ಪ್ರಮಾಣ ಅಥವಾ ಕ್ಷಾರತೆ ಎಷ್ಟಿರುತ್ತೆ ಅಂತ ಕಂಡುಕೊಳ್ಳೋಕ್ಕೆ ಒಂದು ಅಳತೆಗೋಲಾಗಿ ರಸಸಾರವನ್ನು ಉಪಯೋಗಿಸ್ತೀವಿ. ಈ ಮಣ್ಣಿನ ರಸಸಾರ ಅಂದರೆ ಋಣಾತ್ಮಕವಾದಂಥ ಹೈಡ್ರೋಜನ್ ಅಯಾನ್ ಒಂದು ಮಣ್ಣಿನ ದ್ರಾವಣದಲ್ಲಿ ಎಷ್ಟಿರುತ್ತದೆ ಅಂತ. ಏಕೆಂದರೆ ಇದು ಆಮ್ಲೀಯ ಆದರೆ ಅದನ್ನು 6.5 ಕಡಿಮೆ ಇತ್ತು ಅಂದರೆ ಆಮ್ಲೀಯ ಮಣ್ಣು ಅಂತೀವಿ. 6.5 to 7.5 ಇದ್ದರೆ ತಟಸ್ಥವಾಗಿದೆ ಮಣ್ಣಿನ ರಸಸಾರ ಅಂತ ಹೇಳ್ತೀವಿ. ಅಥವಾ 7.5 ಜಾಸ್ತಿ ಇತ್ತಂದರೆ ಸಲೈನ್ ಅಥವಾ ಸವಳು ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಬರ್ತಾ ಇದೆ. ಅದಕ್ಕಿಂತನೂ ಜಾಸ್ತಿ ಇತ್ತು, 8.5ಕ್ಕಿಂತ ಮೇಲಿತ್ತು ಲವಣಾಂಶಗಳು ಅಂತಂದರೆ ಉಪ್ಪಿನ ಅಂಶದ ಜೊತೆಗೆ ಸೋಡಿಯಂ ಯುಕ್ತ ಮಣ್ಣು ರಚನೆ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ, ಸೋಡಿಯಂ ಅಂಶ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಅಂಶ ಕಂಡು ಬರುತ್ತದೆ. ಆ ಒಂದು ಇದರ ಮೇಲೆ ನಾವು ಯಾವ ಒಂದು ಮ್ಯಾನೇಜ್ಮೆಂಟು ಗೊಬ್ಬರಗಳನ್ನು ಬೆಳೆ ಹಾಕೋದಾಗಲಿ ಅಥವಾ ಬೇಸಾಯ ಕ್ರಮಗಳಾಗಲಿ ಅಥವಾ ನಾವು ಮುಂದಿನ ಬೆಳೆಗಳನ್ನು ಅದಕ್ಕೆ ಸೂಕ್ತವಾದ ಬೆಳೆಗಳನ್ನು ಆರಿಸಿಕೊಳ್ಳೋದಾಗಲಿ ಒಂದು ಮಾಡಿ ಅದರ ಒಂದು ಉಪಯೋಗವನ್ನು ಪಡ್ಕೋಬೋದು. ಅದೇ ರೀತಿ ಇನ್ನು ಮಣ್ಣಿನ ಲವಣಾಂಶಗಳು, ಮಣ್ಣಿನ ಲವಣಾಂಶಗಳು ಅಂತಂದರೆ ಈ ಒಂದು ಬೆಳೆ ಏಕ ಬೆಳೆ ಪದ್ಧತಿಯಲ್ಲಿ ಅಥವಾ ಅನ್ಸೈಂಟಿಫಿಕ್ ಅವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯೋದು ಅಥವಾ ಲವಣಾಂಶಯುಕ್ತ ನೀರನ್ನು ಉಪಯೋಗಿಸೋದು ಪದೇ ಪದೇ ಅದೇ ಭೂಮಿನಲ್ಲಿ, ಆಗ ಲವಣಾಂಶಗಳು ಜಾಸ್ತಿ ಕಂಡು ಬರ್ತವೆ. ಈಗ 1 mmol ಪರ್ ಸೆಂಟಿಮೀಟರ್ ಸ್ಕ್ವೇರ್, 1 square centimeter, ಆ 1 mmol ಜಾಸ್ತಿ ಲವಣಾಂಶ ಇದ್ದರೆ, ಲವಣಾಂಶ ಅಂತಂದರೆ ಒಂದು ಕರಗುವ ಲವಣಗಳು ಆದಂಥ ಸಲ್ಫರ್, ಸಲ್ಫೇಟ್, ಆರ್ ಕ್ಲೋರೈಡ್ಸ್, ಕ್ಯಾಲ್ಸಿಯಂ, ಮೆಗ್ನೇಷಿಯಂ, ಪೊಟಾಷಿಯಂ, ಸೋಡಿಯಂ ಅಂತ ಹೇಳ್ತೀವಿ. ಉದಾಹರಣೆಗೆ ಕ್ಯಾಲ್ಸಿಯಂ ಸಲ್ಫೇಟ್, ಮೆಗ್ನೇಷಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್, ಈ ರೀತಿ ಕರಗುವ ಲವಣಗಳ ಅಂಶ ಭೂಮಿಯ ಒಂದು ದ್ರವದಲ್ಲಿ, ಮಣ್ಣಿನ ಕರಗುವ ಲವಣಗಳಲ್ಲಿ ಅಂಶ ಜಾಸ್ತಿ ಆದಾಗ ಭೂಮಿನಲ್ಲಿ ಫಲವತ್ತತೆ ಇದ್ದರೂ ಒಂದು ಹೆಚ್ಚಿಗೆ ಎನರ್ಜಿ ಬೇಕಾಗುತ್ತೆ ಬೆಳೆಗಳಿಗೆ. ಹಾಗಾಗಿ ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ ಎನರ್ಜಿ ಜಾಸ್ತಿ ಯೂಸ್ ಮಾಡಿದಾಗ. ಒಂದು ಸ್ವಾಭಾವಿಕವಾಗಿ ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನು ದ್ರವದ ಮೂಲಕ ಪೋಷಕಾಂಶಗಳು ಮತ್ತು ನೀರನ್ನು ಭೂಮಿಯಲ್ಲಿರತಕ್ಕಂಥ ನೀರನ್ನು ಬೇರ್ ಮೂಲಕ ಬೆಳೆ ತಗೋಬೇಕು. ಬಟ್ ಆದರೆ ಈ ಒಂದು ದ್ರವಣಾಂಶ ವಿದ್ಯುವಾಹಕತೆ ಜಾಸ್ತಿ ಆದರೆ ಶರೀರ ಬೆಳೆಯ ಶರೀರದಿಂದನೇ ನೀರಿನ ಅಂಶ ಭೂಮಿ ಕಡೆಗೆ ಎಳೆಯಲ್ಪಡುತ್ತದೆ. ಆಗ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಆನಂತರ ಪೋಷಕಾಂಶಗಳು ಹೀರಿಕೊಳ್ಳುವುದು ಕಡಿಮೆ ಆಗುತ್ತೆ, ಭೂಮಿಯ ಉತ್ಪಾದಕತೆ ಮತ್ತು ಫಲವತ್ತತೆಯೂ ಕಡಿಮೆ ಆಗುತ್ತದೆ. ಹಾಗೆಯೇ ಪ್ರಧಾನ ಪೋಷಕಾಂಶಗಳಾದಂಥ ದೊರಕುವ ಸಾರಜನಕ, ದೊರಕುವ ರಂಜಕ ಮತ್ತು ದೊರಕುವ ಪೊಟಾಷಿಯಂಗಳನ್ನು ಸತ ಈ ಒಂದು ಮಣ್ಣಿನ ವಿಶ್ಲೇಷಣೆಯಲ್ಲಿ ಸವಿಸ್ತಾರವಾಗಿ ಪರೀಕ್ಷಿಸಿ ಅದರ ಆಧಾರದ ಮೇಲೆ ಒಂದು ರೈತರಿಗೆ ಯಾವ ಪ್ರಮಾಣದಲ್ಲಿ ಯಾವ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಒಂದು ಮಾಹಿತಿಯನ್ನು ಕೊಡಲು ಈ ಒಂದು ಮಣ್ಣು ಪರೀಕ್ಷೆ ವಿಶ್ಲೇಷಣೆ ಒಂದು ಅಂತ ತುಂಬ ಬಹುಮುಖ್ಯವಾಗಿದೆ. ಸರಿ, ಇದು ಈ ಸಾಮಾನ್ಯವಾದಂಥ ಮಣ್ಣು ನಿರಂತರವಾಗಿ ಕೃಷಿ ಚಟುವಟಿಕೆ ಮಾಡಿಕೊಂಡು ಬರುವಂಥ ರೈತರ ಈ ಮಣ್ಣು ಪರೀಕ್ಷೆ ವಿಷಯ ಆಯಿತು. ಆದರೆ ಕೆಲವೊಂದು ಸಾರಿ ಈ ಸಮಸ್ಯಾತ್ಮಕ ಮಣ್ಣು ಅಂತ ಏನು ಕರಿತೀವಿ ನಾವು, ಈ ಜವಳು ಮಣ್ಣಾಗಲಿ ಅಥವಾ ಹೆಚ್ಚು ಕ್ಷಾರವುಳ್ಳಂಥ ಮಣ್ಣುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಅದಕ್ಕೆ ಯಾವ ರೀತಿ ಪರ್ಯಾಯವಾಗಿ ಯಾವ ರೀತಿಯ ಅಂಶಗಳನ್ನು ನಮ್ಮ ರೈತರು ಅಳವಡಿಸ್ಕೊಳ್ಬೇಕಾಗತ್ತೆ ಅಂತೀರಿ? ಈ ಒಂದು ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಅಂದರೆ ಚೌಳು ಮತ್ತು ಕ್ಷಾರಯುಕ್ತ ಮಣ್ಣುಗಳು. ಏಕೆಂದರೆ ಈ ಒಂದು ಚೌಳು ಮತ್ತು ಕ್ಷಾರಯುಕ್ತ ಮಣ್ಣುಗಳು ಉತ್ಪತ್ತಿಯಾಗುವುದು ಶುಷ್ಕ ಮತ್ತು ಅರೆ ಶುಷ್ಕ ಮಣ್ಣುಗಳಲ್ಲಿ, ಅಂದರೆ ಅಗತ್ಯಕ್ಕಿಂತ ಕಡಿಮೆಯಾಗಿ ಮಳೆ ಬೀಳ್ತಕ್ಕಂಥದ್ದು, ಮಳೆ ಕಡಿಮೆ ಬೀಳುವಂಥ ಪ್ರದೇಶ, ಜೊತೆಗೆ ಉಷ್ಣಾಂಶ ಜಾಸ್ತಿ ಇದ್ದು ಲವಣಾಂಶಗಳು ಬಸಿದು ಹೋಗೋದಿಲ್ಲ ನೀರಿನ ಮೂಲಕ, ಏಕೆಂದರೆ ನೀರು ಕಡಿಮೆ ಬೀಳೋಂಥ ಪ್ರದೇಶ, ಅದೇ ರೀತಿ ಜೊತೆಯಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಈ ಒಂದು ಇದರಲ್ಲಿ ಕ್ಷಾರ ಮತ್ತು ಚೌಳು ಮಣ್ಣುಗಳು ಉತ್ಪತ್ತಿಯಾಗ್ತವೆ. ಇದರಲ್ಲಿ ನೈಸರ್ಗಿಕ ಕಾರಣಗಳಾಗಿರ್ಬೋದು ಅಥವಾ ತಾಯಿ ಶಿಲೆ ಆಗಿರ್ಬೋದು ಅಥವಾ ಮಳೆ ಮತ್ತು ಮತ್ತಿತರ ವಾತಾವರಣ ಆಗಿರ್ಬೋದು ಮತ್ತು ಬಹುಮುಖ್ಯವಾಗಿ ಒಳಚರಂಡಿಯ ವ್ಯವಸ್ಥೆ ಇಲ್ಲದಿರುವುದು. ಈ ಒಂದು ಮಣ್ಣುಗಳು ನಮ್ಮ ಭಾಗಗಳಾದ ಕೊಪ್ಪಳ ಅಥವಾ ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಏಕೆಂದರೆ ಶುಷ್ಕ ಮತ್ತು ಅರೆ ಶುಷ್ಕ ಮಣ್ಣುಗಳು ಉತ್ಪತ್ತಿಯಾಗೋದು ಈ ಒಂದು ವಾತಾವರಣದಲ್ಲಿ. ಈ ಒಂದು ಚೌಳು ಮಣ್ಣಿನಲ್ಲಿ ಗುರುತಿಸುವುದು ಹೇಗೆ, ಚೌಳು ಮಣ್ಣು ಅಂದರೆ ಏನು, ಹೇಗೆ ಗುರುತಿಸುವುದು, ಅದರಲ್ಲಿ ನಾವು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂದರೆ, ಈ ಒಂದು ಚೌಳು ಮತ್ತು ಕ್ಷಾರ ಮಣ್ಣು ಮುಖ್ಯವಾಗಿ ಶುಷ್ಕ ಮತ್ತು ಅರೆ ಶುಷ್ಕ ವಾತಾವರಣದಲ್ಲಿ ಮಣ್ಣುಗಳು ಉತ್ಪತ್ತಿಯಾಗೋದು ಅಂದರೆ ಮಳೆ ಕಡಿಮೆಯಾಗಿ ಬಾಷ್ಪೀಕರಣ ಅಧಿಕವಾಗಿರುತ್ತದೆ. ಬಾಷ್ಪೀಕರಣ ಅಧಿಕವಾದಾಗ ಲವಣಾಂಶಗಳು ಭೂಮಿಯ ಪದರದಲ್ಲೇ ಉಳಿದುಕೊಂಡು ನೀರಿನ ಅಂಶ ಆವಿಯಾಗಿ ವಾತಾವರಣಕ್ಕೆ ಸೇರಿಕೊಳ್ಳುತ್ತದೆ. ಹಾಗೆಯೇ ಲವಣಗಳು ಮಣ್ಣಿನ ಆಳಕ್ಕೆ ತೊಳೆದು ಹೋಗದಲ್ಲೇ ಒಂದು ಅಲ್ಪ ಆಳದಲ್ಲೇ ಮೇಲ್ಪದರದಲ್ಲೇ ಶೇಖರಣೆ ಆಗೋದು, ವರ್ಷ ವರ್ಷ ಒಂದು ಶೇಖರಣೆ ಆಗ್ಬಿಟ್ಟು ಒಂದು ಹಂತದಲ್ಲಿ ಅದು ಹಾರ್ಡ್ ಪ್ಯಾನ್ ಅಂದರೆ ಒಂದು ಗಟ್ಟಿ ಪದರದ ರೂಪದಲ್ಲಿ ಒಂದು ಉಪ್ಪಿನ ಒಂದು ಲೇಯರ್ ಫಾರಂ ಆಗ್ಬಿಡೋದು. ಆ ನಂತರ ಲವಣಾಂಶಯುಕ್ತ ನೀರನ್ನು ಭೂಮಿ ಕೃಷಿಗೆ ಉಪಯೋಗಿಸೋದ್ರಿಂದ, ಅಂದರೆ ಗ್ರೌಂಡ್ ವಾಟರ್, ಇರಿಗೇಷನ್ ಫಾರ್ ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ. ಈ ಒಂದು ಚೌಳು ಮಣ್ಣನ್ನು ಗುರುತಿಸುವುದು, ಒಂದು ಮೇಲ್ಮೈ ಮಣ್ಣಿನಲ್ಲಿ ಬಿಳಿ ಪದರಗಳನ್ನು ಕಂಡು ಬರ್ತವೆ ಅಥವಾ ಕಂದು ಮಿಶ್ರಿತ ತೆಳು ಪದರವನ್ನು ಕಾಣಬಹುದು. ಹಾಗೆಯೇ ಸಸ್ಯಗಳ ಸಂಖ್ಯೆ ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೆ. ಒಂದು ಇನಿಷಿಯಲ್ ಸ್ಟೇಜ್ ಅಂತ ಹೇಳ್ತೀವಿ, ಬಿತ್ತನೆ ಆದ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳೊಳಗೆ ಒಂದು ಮೊಳಕೆ ಒಡೆದು ಮೇಲೆ ಬರತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆಂದರೆ ಲವಣಾಂಶಗಳು ಜಾಸ್ತಿ ಇದ್ದು ಅದು ಬೆಳೆಗಳಿಗೆ ನೀರನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸೋದು ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ನಾವು ಬರಿಗಾಲಿನಲ್ಲಿ ನಡೆದಾಗ ಒಂದು ತಂಪಾದ ಸ್ಪರ್ಶ ಅನುಭವಕ್ಕೆ ಬರುತ್ತದೆ. ಇದು ನಾವು ಭೌತಿಕವಾಗಿ ಚೌಳು ಮಣ್ಣನ್ನು ಗುರುತಿಸುವಂಥ ಒಂದು ಅಂಶ. ಈ ಚೌಳು ಮಣ್ಣನ್ನು ಹೊಂದಿರುವಂಥ ರೈತ ಬಹಳಷ್ಟು ಪರಿತಪಿಸ್ತಾನೆ. ಯಾಕಂತಂದರೆ ಯಾವ ರೀತಿ ಬೆಳೆ ತೆಗಿಬೇಕು ಅಂತಲೇ ಅವನಿಗೆ ತೋಚೋದಿಲ್ಲ. ಇಂಥ ಸಂದರ್ಭದಲ್ಲಿ ಇಂಥ ಚೌಳು ಮಣ್ಣನ್ನು ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಸುಧಾರಿಸ್ಬೋದು ಅಂತ. ಈ ಒಂದು ಚೌಳು ಮಣ್ಣನ್ನು ಗುರುತಿಸೋದು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿ ಹಾಗೂ ಅದಕ್ಕಿಂತ ಒಂದು ಯಾವ ರೀತಿಯಾಗಿ ಈ ಒಂದು ಸಮಸ್ಯಾತ್ಮಕ ಮಣ್ಣನ್ನು ನಾವು ಸುಧಾರಿಸಬಹುದು ಅನ್ನೋದು ಡೈರೆಕ್ಟ್ ನಾವು ನೇರವಾಗಿ ಆ ಒಂದು ಮಣ್ಣಿನ ಸುಧಾರಣೆಗೆ ಹೋಗೋದಕ್ಕಿಂತ ಆ ಮಣ್ಣಿನಿಂದ ಏನೆಲ್ಲ ಸಮಸ್ಯೆಗಳು ಯಾವ ರೀತಿ ಪ್ರಮಾಣದಲ್ಲಿ ನಮ್ಮನ್ನು ಕಾಡ್ತಿದ್ದಾವೆ, ನಾವು ಬೆಳೆ ಬೆಳೆಯಬೇಕಾದ್ರೆ ಏನೆಲ್ಲ ತೊಂದರೆಗಳಾಗ್ತದವೆ, ನಾವು ಹಿಂದೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದ್ದು, ನಮ್ಮ ವಾತಾವರಣ ಹೇಗೆ ಅನ್ನೋದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು. ಈ ಒಂದು ದುಷ್ಪರಿಣಾಮಗಳ ಒಂದು ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳೋದು ಬೆಳೆಗಳ ಬೆಳವಣಿಗೆಗೆ ಸಾಕಾಗುವ ಪೋಷಕಾಂಶಗಳ ಸಾಮರ್ಥ್ಯವು ಕುಂಠಿತಗೊಳ್ಳುತ್ತೆ. ಅಂದರೆ ಪೋಷಕಾಂಶ ಕೊರತೆ ಉಂಟಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗ್ತಿದೆ. ಒಂದು, ಬೆಳೆಗಳ ಶಾರೀರಿಕ ಕ್ರಿಯೆ ವ್ಯತ್ಯಾಸ ಉಂಟಾಗುತ್ತದೆ, ಅಂದರೆ ಫಿಸಿಕಲ್ ಡ್ರಾಟ್ ಅಂತ ಹೇಳ್ತೀವಿ. ತಾತ್ಕಾಲಿಕವಾಗಿ ಅಥವಾ ಆರ್ಟಿಫಿಷಿಯಲ್ಲಿಗೆ ನಮ್ಮ ಭೂಮಿನಲ್ಲಿ ನೀರಿದ್ರೂ ಸತ ಬೆಳೆಗಳಿಗೆ ನೀರು ಒದಗಿಸಲ್ಲ. ಆನಂತರ ಮಣ್ಣಿನಲ್ಲಿ ಅಧಿಕ ಉಪ್ಪು ಇರುವುದರಿಂದ ಬೆಳೆಗಳು ಸೊರಗಿದಿಂದಾಗಿ ಎಲೆ ಉದುರುವಿಕೆ ಲಕ್ಷಣಗಳು ಕಂಡುಬರ್ತವೆ. ಈ ಎಲ್ಲ ಕಾರಣಗಳಿಂದ ಉತ್ಪಾದನಾ ಸಾಮರ್ಥ್ಯ ಮತ್ತು ಇಳುವರಿ ಇವೆರಡರ ಮೇಲೂ ಒಂದು ದುಷ್ಪರಿಣಾಮಗಳು ಉಂಟಾಗ್ತವೆ. ಹಂತಹಂತವಾಗಿ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಆನಂತರ ನಾವು ಈ ಒಂದು ಚೌಳು ಮಣ್ಣಿನ ಸುಧಾರಣೆಗೆ ನಾವು ಕೈ ಹಾಕಬೇಕು. ಇದರಲ್ಲಿ ತುಂಬ ಒಂದು ಪೇಷನ್ಸು ಇಟ್ಕೋಬೇಕಾಗುತ್ತೆ ರೈತ ಬಾಂಧವರು. ಒಂದು ಸಾರಿ ಈಗ ಕೀಟನಾಶಕ ಅಥವಾ ಕ್ರಿಮಿನಾಶಕನ ನಾವು ಸಿಂಪಡಣೆ ಮಾಡ್ತೀವಿ, ಒಂದು 15-20 ದಿವಸದೊಳಗೆ ರಿಸಲ್ಟ್ ಬರುತ್ತೆ. ಬಟ್ ನಾವು ಮಣ್ಣನ್ನು ಸುಧಾರಣೆ ಮಾಡೋದಕ್ಕೆ 1-4 ವರ್ಷ ಬೇಕಾಗುತ್ತೆ. ತದನಂತರ ಅದರ ಒಂದು ರಿಸಲ್ಟ್ ನಾವು ಮಾಡಿದ ಕೆಲಸಕ್ಕೆ ಪ್ರತಿಫಲ ದೊರೀತಾ ಹೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಾವಧಾನವಾಗಿ ವೈಜ್ಞಾನಿಕವಾದ ಕ್ರಮಗಳನ್ನು ಅನುಸರಿಸಿಕೊಳ್ಳ ಹೋಗಬೇಕಾಗುತ್ತೆ. ಈ ಒಂದು ಸೌಳು ಮಣ್ಣು ಸುಧಾರಣೆ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಮೆಥೆಡ್. ಏಕೆಂದರೆ ಒಂದು ನೀರಿನ ಅಂಶ, ಲವಣಾಂಶ ಕಡಿಮೆ ಇರತಕ್ಕಂಥ ನೀರನ್ನು, ಅಂದರೆ ಮಳೆ ನೀರು ಸಂಗ್ರಹಣೆ ಆಗಿರ್ಬೋದು ಅಥವಾ ಕಾಲುವೆಗಳ ಮೂಲಕ ಅಂದರೆ ನೀರನ್ನು ಉಪಯೋಗಿಸ್ಕೊಂಡು ಒಂದು ನೀರಿನ ಒಂದು ಲಭ್ಯತೆ ಚೆನ್ನಾಗಿತ್ತು ಅಂದರೆ ಲವಣಾಂಶಗಳನ್ನು ನಾವು ಈಸಿಯಾಗಿ ನಾವು ಅದನ್ನು ಮಣ್ಣಿನಲ್ಲಿ ಇರತಕ್ಕಂಥ ಲವಣಾಂಶಗಳನ್ನು ತೊಳೆದಾಕ್ಬೋದು. ಈ ಒಂದು ಸುಧಾರಣೆಯಲ್ಲಿ ಸೌಳು ಭೂಮಿಯ ಮೇಲ್ಪದರತಕ್ಕಂಥ ನಾನು ಆಲ್ರೆಡಿ ಹೇಳಿದ್ದೀನಿ, ಅದರಲ್ಲಿ ಬಿಳಿ ಉಪ್ಪಿನ ಅಂಶ ಮೇಲ್ಪದರದಲ್ಲಿ ಕಾಣಿಸಿಕೊಳ್ಳುತ್ತೆ. ಆ ಒಂದು 2-3 ಅಥವಾ 4 ಸೆಂಟಿಮೀಟರ್ ಮೇಲ್ಗಳನ್ನು ಮಣ್ಣನ್ನು ಕೆರೆದು ತೆಗಿಬೇಕಾಗುತ್ತೆ. ಆನಂತರ ಎರಡನೇದು, ಈ ಒಂದು 25-30 ಅಡಿಗಳ ಅಂತರದಲ್ಲಿ ಬದುಗಳನ್ನು ನಿರ್ಮಾಣ ಮಾಡಿ ಪಾತಿಗಳನ್ನು ಮಾಡಬೇಕಾಗುತ್ತೆ. ಆ ಒಂದು ಪಾತಿಗಳನ್ನು ಮಾಡಿದ ನಂತರ 10-15 ಮೀಟರ್ ಚದರದಷ್ಟು ವಿಸ್ತೀರ್ಣ ಇರತಕ್ಕಂಥ ಪಾತಿಗಳನ್ನ ಮಾಡಬೇಕು. ಆನಂತರ ಬದುಗಳನ್ನು ನಿರ್ಮಾಣ ಮಾಡಬೇಕು, 10-15 ಸೆಂಟಿಮೀಟರ್ ಇರತಕ್ಕಂಥ ಬದುಗಳನ್ನ ನಿರ್ಮಾಣ ಮಾಡಬೇಕು. ಆನಂತರ ಆ ಒಂದು ಬದುಗಳನ್ನ ನಿರ್ಮಾಣ ಮಾಡಿದ ನಂತರ 7-8 ಸೆಂಟಿಮೀಟರ್ ನೀರನ್ನು ನಿಲ್ಲಿಸಬೇಕಾಗುತ್ತೆ. ಒಳ್ಳೆ ಲವಣಾಂಶ ಕಡಿಮೆ ಇರತಕ್ಕಂಥ ನೀರು, ಈ ಲವಣಾಂಶ ಕಡಿಮೆ ಇರಲಿಲ್ಲ ಈ ಮಳೆ ಆಧಾರಿತ, ಅಂದರೆ ಮಳೆ ಬರತಕ್ಕಿಂತ ಮೊದಲು ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು 15 ದಿವಸದಿಂದ ಮುಂಚೆ ನಾವು ಇಷ್ಟು ಕ್ರಮಗಳನ್ನ ಕೈಗೊಂಡು ಮಳೆ ಬರುವಿಕೆಗೋಸ್ಕರ ಒಂದು ಭೂಮಿನ ಅದ ಮಾಡಿ ಕೈ ಬಿಡಬೇಕಾಗುತ್ತೆ. ಆನಂತರ 7-8 ಸೆಂಟಿಮೀಟರು ನೀರು ನಿಂತ ನಂತರ ಅದನ್ನು ಬಸಿದೋಗೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಆನಂತರ ಒದ್ದೆಯಾದ ಮಣ್ಣನ್ನು ಉಳುಮೆ ಮಾಡಬಾರ್ದು. ಉಳುಮೆ ಮಾಡುವಾಗ ಭಾರದವಾದ ಯಂತ್ರಗಳನ್ನು ಬಳಸಬಾರ್ದು. ಭಾರವಾದ ಯಂತ್ರಗಳು ಅಂತಂದರೆ ನಾವು ಟ್ರ್ಯಾಕ್ಟರ್, ಎಂ ಬಿ ಫ್ಲೋ ಅಂತ ಹೇಳ್ತೀವಿ. ಮೊದಲೆಲ್ಲ ಹಿಂದಿನ ಇದರಲ್ಲಿ ಕಬ್ಬಿಣ ನೇಗಿಲು ಅನ್ನೋರು, 4 ಜೊತೆ 3 ಜೊತೆ ಎತ್ತನ್ನು ಓಡ್ಬಿಟ್ಟು ಕಬ್ಬಿಣ ನೇಗಿಲು ಭಾರವಾದ ಯಂತ್ರನ ಓಡಿ ಇದು ಮಾಡ್ತಿದ್ದು. ಇದರಲ್ಲಿ ಏನಾಗುತ್ತೆ ಅಂದರೆ ಮಣ್ಣಿನ ರಚನೆ ಹಾಳಾಗಿ ಮಣ್ಣಿನ ಕಣಗಳು, ಜೇಡಿ ಅಂಶ ಒಂದು ಲೇಯರಾಗಿ ಫಾರ್ಮೇಷನ್ ಆಗುತ್ತೆ. ಒಂದು ಹಾರ್ಡ್ ಪ್ಯಾನ್ ಆಗಿ ಒಂದು ಗಟ್ಟಿ ಲೇಯರ್ ಆಗುತ್ತೆ. ಅದಕ್ಕೋಸ್ಕರ ಭಾರವಾದ ಉಪಕರಣಗಳನ್ನು ಉಪಯೋಗಿಸಬಾರ್ದು. ಆನಂತರ ಮಣ್ಣಿನ ಕಣಗಳ ರಚನೆ ಮತ್ತು ಮಣ್ಣಿನ ಗುಣಕ್ಕನುಗುಣವಾಗಿ ಬಸಿಗಾಲುವೆಯನ್ನು ನಿರ್ಮಿಸಬೇಕಾಗುತ್ತೆ. ಅಂದರೆ ಅಂತರ ಕಪ್ಪು ಮಣ್ಣಿಗೆ ಸ್ವಲ್ಪ ಅಂತರನ್ನು ಕಡಿಮೆ ಮಾಡಬೇಕಾಗತ್ತೆ ಬಸಿಗಾಲುವೆನ. ಆನಂತರ ಕೆಂಪು ಮಣ್ಣಿಗೆ ಸ್ವಲ್ಪ ಅಂತರನ ಜಾಸ್ತಿ ಮಾಡಬೇಕಾಗತ್ತೆ. ಅಂದರೆ ಅಂತರ ಅಂತಂದರೆ ಒಂದು ಕಪ್ಪು ಮಣ್ಣಿಗೆ ಅಂದರೆ 18-20 meters ಅಂತರಕ್ಕೆ ಒಂದು ಬಸಿಗಾಲುವೆ ಇರಬೇಕು. ಒಂದು ಕೆಂಪು ಮಣ್ಣಾದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ 40 meters ಅಥವಾ 45 meters ಅಪ್ ಟು 70-75 meters ತನಕನೂ ಅಂತರನ ಕೊಡಬಹುದು. ಅದು ಇಳಿಜಾರು ಪ್ರದೇಶ ಜಾಸ್ತಿ ಆದಷ್ಟು ಜಾಸ್ತಿ ಅಂತರ ಆಗ್ತಾ ಹೋಗುತ್ತೆ. ಆನಂತರ ಮರಳು ಮಿಶ್ರಿತ ಆದರೆ ಇನ್ನು 75-150 meters ತನಕನೂ ಬಸಿಗಾಲುವೆ ಅಂತರ ಕೊಡಬಹುದು. ಇಳಿಜಾರು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ 80 meters, ಇನ್ನೂ ಜಾಸ್ತಿ ಆಯಿತು ಅಂದರೆ 90-120 meters, 150 meters ಬಸಿಗಾಲಿನ ಕೊಡಬೇಕು. ನಾವು ಉಪ್ಪಿನಂಶನ ಕೆಳ ಬಸಿಯೋದೆಷ್ಟು ಮುಖ್ಯನೋ ಅದನ್ನು ನಮ್ಮ ಒಂದು ಜಮೀನಿನಿಂದ ಬಸಿದು ಹೊರ ಹಾಕುವುದು ಅಷ್ಟೇ ಬಹುಮುಖ್ಯ ಆಗುತ್ತೆ. ಯಾಕೆಂದರೆ ಮಳೆಗಾಲದಲ್ಲಿ ಅಥವಾ ನೀರನ್ನು ನಿಲ್ಲಿಸಿದ ಟೈಮಲ್ಲಿ ಒಂದು ಮೇಲ್ಪದರದಿಂದ ಕೆಳಪದರದಕ್ಕೆ ಹರಿಸ್ತೀವಿ ಆ ನೀರಿನ ಜೊತೆಯಲ್ಲಿ. ಬಟ್ ಬಸಿದು ಹೊರಗೆ ಆಗ್ತಿಲ್ಲ ಅಂತಂದರೆ ಅದು ಮತ್ತೆ ಬೇಸಿಗೆ ಟೈಮಲ್ಲಿ ಅಥವಾ ವಾತಾವರಣದ ಉಷ್ಣಾಂಶ ಜಾಸ್ತಿ ಆದಾಗ ಮತ್ತೆ ಮೇಲ್ಭಾಗಕ್ಕೆ ಬಂದು ಒಂದು ರೂಟ್ ಝೋನ್ ಅಂತ ಏನು ಹೇಳ್ತೀವಿ, ಬೆಳೆ ಒಂದು ಬೆಳೆ ಪೋಷಕಾಂಶಗಳನ್ನ ಏನು ತಗೊಳ್ಳುತ್ತೆ ಆ ಒಂದು ಜಾಗದಲ್ಲಿ ಈ ಒಂದು ಉಪ್ಪಿನಾಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಇದ್ರ ಜೊತೆಯಲ್ಲಿ ಇದು ಇಷ್ಟು ರಾಸಾಯನಿಕ ಕ್ರಿಯೆ ನಡೆಯೋದು. ಇದ್ರ ಜೊತೆಯಲ್ಲಿ ಭೌತಿಕ ಗುಣಧರ್ಮನೂ ಸಹ ನಾವು ಉತ್ತಮ ಪಡಿಸ್ಬೇಕಾಗತ್ತೆ. ಭೌತಿಕ ಗುಣಧರ್ಮ ಅಂತಂದರೆ ಒಂದು ಮಣ್ಣಿನ ರಚನೆ, ಮಣ್ಣಿನಲ್ಲಿ ಗಾಳಿ ಆಡಬೇಕಂತೆ, ನೀರಿನ ಒಂದು ಸರಾಗ, ನೀರು ಹರಿಯುವ ಒಂದು ಸರಾಗ ಹೆಚ್ಚಿಗೆ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತಂದರೆ ನಾವು ಒಂದೇ ಒಂದು ಇರೋದು ಸಾವಯವ ಗೊಬ್ಬರಗಳನ್ನ. ಸಾವಯವ ಗೊಬ್ಬರ ಆದಂಥ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳದ ಗೊಬ್ಬರ ಇರ್ಬೋದು, ಅಥವಾ ಹಸಿರೆಲೆ ಗೊಬ್ಬರ ತುಂಬ ಅನುಕೂಲ ಆಗುತ್ತೆ. ಆ ಒಂದು ಜಮೀನಿನಲ್ಲೇ ಬೆಳೆಯಬಹುದು. ದಯಾಂಚ ತುಂಬ ಉತ್ತಮವಾದ ಬೆಳೆಯಾಗಿರುತ್ತೆ. ಅಥವಾ ಬೇರೆ ಬದುಗಳಲ್ಲಿ ಬೆಳೆದಿರತಕ್ಕಂಥದ್ದನ್ನು ಹಸಿರೆಲೆಯನ್ನು ಸಂಗ್ರಹಿಸಿ ತಂದು ಮಣ್ಣಿಗೆ ಮಿಶ್ರಣ ಮಾಡಿ ಅದನ್ನ ಉಳುಮೆ ಮಾಡಿ ಸಾವಯವ ಅಂಶ ನಾವು ಜಾಸ್ತಿ ಆಗಂಗೆ ನೋಡ್ಕೋಬೇಕಾಗತ್ತೆ. ಆನಂತರ ಶಿಫಾರಸಿತ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳು, ಆನಂತರ ಅದಕ್ಕೆ ಆ ಒಂದು ಸಹಿಷ್ಣುತೆ, ಆ ಒಂದು ಲವಣಾಂಶಗಳನ್ನು ತಡೆದುಕೊಳ್ಳತಕ್ಕಂಥ ಬೆಳೆಗಳನ್ನು ಬೆಳೆಯಬೇಕಾಗತ್ತೆ. ತುಂಬ ಸಂತೋಷ ಯೋಗೀಶಪ್ಪ ಅವರೇ. ಇದುವರೆಗೆ ಈ ಮಣ್ಣು ಪರೀಕ್ಷೆ ಅದರ ಜೊತೆಗೆ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಒಂದಾದ ಚೌಳು ಮಣ್ಣಿನ ನಿರ್ವಹಣೆ ಇದರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ನೀಡಿದಿರಿ. ಅದರಿಂದ ಅವರಿಗೆ ಪ್ರಯೋಜನ ಆಗಬಹುದು ಅಂತ ಭಾವಿಸೋಣ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮಣ್ಣು ಪರೀಕ್ಷೆ ಕುರಿತು ಡಾಕ್ಟರ್ ಯೋಗೇಶಪ್ಪ ಎಚ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು, ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ರೈತರಿಗೆ ಸಲಹೆ. ಕೋಳಿ ಉದ್ದಿಮೆದಾರನು ಗುಂಪಿನಲ್ಲಿ ಕಾಣಿಸುವ ಯಾವುದೇ ವ್ಯತ್ಯಾಸವನ್ನು ಎಚ್ಚರಿಕೆಯಿಂದ ಪ್ರತಿನಿತ್ಯವೂ ಪ್ರತಿ ಕೋಳಿಯ ಚಲನವಲನೆಯನ್ನು ಗಮನಿಸಿದರೆ ರೋಗ ತಗುಲಿರುವ ಕೋಳಿಗಳನ್ನು ಗುರುತಿಸಬಹುದು. ರೋಗ ಪೀಡಿತ ಕೋಳಿಗಳು ಸಾಧಾರಣವಾಗಿ ಆಹಾರ ಮತ್ತು ನೀರು ಸೇವಿಸುವುದನ್ನು ಕಡಿಮೆ ಮಾಡುತ್ತವೆ. ಮೊಟ್ಟೆ ಇಡುವ ಕೋಳಿಗಳಲ್ಲಿ ಮೊಟ್ಟೆಗಳ ಇಳುವರಿ ಕಡಿಮೆಯಾಗುವುದು ರೋಗದ ಚಿಹ್ನೆ. ಕೋಳಿಗಳ ಹಿಕ್ಕೆಯಲ್ಲಿನ ವ್ಯತ್ಯಾಸದಲ್ಲೂ ರೋಗವನ್ನು ಗುರುತಿಸಬಹುದು. ಭೇದಿಯಾಗುವಿಕೆ, ಭೇದಿಯಲ್ಲಿ ರಕ್ತ ಕಾಣುವಿಕೆ, ಬಣ್ಣ ಬದಲಾಗುವಿಕೆಯಿಂದ ಕೋಳಿಗಳ ಆರೋಗ್ಯ ಸರಿಯಿಲ್ಲ ಎಂಬುದನ್ನು ತಿಳಿಯಬಹುದು. ಕೋಳಿ ಮನೆ ಮತ್ತು ವಾತಾವರಣದ ಶಾಖದಲ್ಲಿ ಏರುಪೇರಾದರೆ ಆಹಾರ ಮತ್ತು ನೀರು ಸೇವನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಆಹಾರದಲ್ಲಿ ತೇವಾಂಶವಿದ್ದರೆ ವಿಷಪೂರಿತ ಶಿಲೀಂಧ್ರಗಳು ಬೆಳೆದು ಕೋಳಿಗಳು ಆಹಾರ ತಿನ್ನುವುದನ್ನು ಕಡಿಮೆ ಮಾಡುತ್ತವೆ. ವಿವಿಧ ರೋಗಗಳ ಲಕ್ಷಣಗಳು ಕೆಲವು ವೇಳೆ ಒಂದೇ ರೀತಿ ಇರುವುದರಿಂದ ಇವುಗಳನ್ನು ಕಂಡುಕೊಳ್ಳುವುದು ಅನುಭವಿ ಉದ್ಯಮದಾರರಿಂದಲೂ ಸಾಧ್ಯವಿಲ್ಲವಾದುದರಿಂದ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಕೋಳಿಗಳ ಆರೋಗ್ಯಕ್ಕಾಗಿ ಹಾಗೂ ರೋಗ ನಿಯಂತ್ರಣ ಮಾಡುವಾಗ ತಜ್ಞರ ಪರೀಕ್ಷೆಗೆ ಒಳಪಡಿಸಬೇಕೇ ಹೊರತು ಸ್ವಂತ ವೈದ್ಯ ಎಂದಿಗೂ ಆಗಬಾರದು. ರೋಗ ಪೀಡಿತ ಕೋಳಿಗಳನ್ನು ತಕ್ಷಣ ಆರೋಗ್ಯವಿರುವ ಕೋಳಿಗಳಿಂದ ಬೇರ್ಪಡಿಸಬೇಕು. ರೋಗ ಪೀಡಿತ ಕೋಳಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕಳುಹಿಸುವ ವಿಧಾನ ಹೀಗಿದೆ. ರೋಗ ಲಕ್ಷಣಗಳು ಕಂಡ ಕೂಡಲೇ ಅಂತಹ ಕೋಳಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕಳುಹಿಸಿಕೊಡಬೇಕು. ರೋಗದ ಪತ್ತೆಗಾಗಿ 4 ರೋಗ ಪೀಡಿತ ಸಣ್ಣ ಮರಿಗಳು ಅಥವಾ 2 ದೊಡ್ಡ ಕೋಳಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕಳುಹಿಸಬೇಕು. ಸತ್ತ ಕೋಳಿಗಳನ್ನು ದಪ್ಪ ಹಾಳೆಗಳಿಂದ ಚೆನ್ನಾಗಿ ಸುತ್ತಿ ಪೆಟ್ಟಿಗೆಯಲ್ಲಿರಿಸಿ ಜೊತೆಗೆ ಗುಂಪಿನ ಕೋಳಿಗಳ ಸಂಖ್ಯೆ ಬರೆಯಬೇಕು. ಅವುಗಳ ವಯಸ್ಸನ್ನು ದಾಖಲಿಸಬೇಕು. ಪ್ರಮುಖ ರೋಗ ಲಕ್ಷಣಗಳನ್ನು ಬರೆಯಬೇಕು. ರೋಗ ಪೀಡಿತ ಕೋಳಿಗಳ ಸಂಖ್ಯೆ ಎಷ್ಟಿದೆ ಎನ್ನುವುದನ್ನು ಬರೆಯಬೇಕು. ರೋಗ ಎಷ್ಟು ದಿನದಿಂದ ಗಮನಕ್ಕೆ ಬಂದಿದೆ ಎಂಬುದನ್ನು ಬರೆಯಬೇಕು. ಸತ್ತ ಕೋಳಿಗಳ ಸಂಖ್ಯೆ ಎಷ್ಟಿದೆ ಎನ್ನುವುದನ್ನು ಬರೆಯಬೇಕು. ಈ ಅಂಶಗಳು ರೋಗ ಪತ್ತೆಗೆ ಹಾಗೂ ಸೂಕ್ತ ಚಿಕಿತ್ಸೆಗೆ ಅನುಕೂಲವಾಗುತ್ತವೆ. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ